ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल स्प्रे नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸೂಜಿ ಮೆಣಸು ಮತ್ತು ಅದರ ಮಹತ್ವ ಕುರಿತು ಶಿರಸಿ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ರತ್ನಾಕರ್ ಎಂ ಶೇಟ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ರತ್ನಾಕರ್ ಎಂ ಶೇಟ್ ಅವರಿದ್ದಾರೆ. ಸೂಜಿ ಮೆಣಸು, ಇದನ್ನ ನೀವು ಕೇಳಿರ್ತೀರಿ, ಬಹಳ ಸಣ್ಣ ಮೆಣಸು, ಒಂದು ಇಂಚು ಕೂಡ ಇರಲ್ಲ. ಆದರೆ ತೋಟದಲ್ಲಿ ಅಲ್ಲೊಂದು ಇಲ್ಲೊಂದು ಗಿಡಗಳನ್ನು ಹಾಕಿರ್ತಾರೆ, ಹಿತ್ತಲದಲ್ಲಿ ಹಾಕಿರ್ತಾರೆ. ಅದು ಬಹಳ ಖಾರ ಇರುತ್ತೆ ಅಂತೇಳಿ ತೋರಿಸ್ತಾ ಇರ್ತಾರೆ. ಅದರ ಮಹತ್ವ ಏನು, ಯಾಕೆ ಅಂತ ಒಂದು ಮೆಣಸಿನ ಕಾಯಿ ಗಿಡ ನಮ್ಮ ಹಿತ್ತಲಲ್ಲಿರಲಿ ತೋಟದಲ್ಲಿರಲಿ ಅಂತ ಬಯಸ್ತಾರೆ ಜನ. ಇದ್ರ ಮಹತ್ವ ತಿಳಿಸ್ಕೊಡ್ತಾರೆ ಡಾಕ್ಟರ್ ರತ್ನಾಕರ್ ಶೇಟ್ ಅವರು. ನಮಸ್ತೆ ರತ್ನಾಕರ್. ನಮಸ್ಕಾರ. ಈ ಸೂಜಿ ಮೆಣಸು, ಇದಕ್ಕೆ ನಾವು ಬೇರೆ ಬೇರೆ ಹೆಸರಿಂದ ಕರಿತೀವಿ. ಗಾಂಧಾರ ಮೆಣಸು ಇರ್ತಾರೆ, ಕಾಗೆ ಮೆಣಸು ಇರ್ತೀವಿ, ಆಮೇಲೆ ಜೀರಿಗೆ ಮೆಣಸು, ಬರ್ಡೈ ಇಂಗ್ಲೀಷ್ನಲ್ಲಿ ಅದನ್ನು ಬರ್ಡೈ ಚಿಲ್ಲಿ ಅಂತಲೂ ಕರೀತಾರೆ. ಯಾಕೆ ಆ ಒಂದು ಹೆಸರು ಬಂತು ಅಂದರೆ ಅದರ ಗಾತ್ರ ಅದು ಬಹಳ ಚಿಕ್ಕ. ಈ ನಾವು ಮಾರುಕಟ್ಟೆಯಲ್ಲಿ ನೋಡ್ತಾ ಇರ್ತೀವಿ, ಸಣ್ಣ ಮೆಣಸಿಂದ ಹಿಡಿದು ದೊಡ್ಡ ಮೆಣಸು ತಕ್ಕ ಉದ್ದನೆಯ ಮೆಣಸು, ಬ್ಯಾಡಗಿ ಮೆಣಸು ಇವೆಲ್ಲ ನೋಡಿರ್ತೀವಿ. ಆದರೆ ಆ ಮೆಣಸಿಗೂ ಇರೋ ಈ ಮೆಣಸಿಗೂ ಬಹಳ ವ್ಯತ್ಯಾಸ ಇದೆ. ಇದನ್ನ ನಾವು ಸಾಂಬಾರಂತನೂ ಬಳಸಬಹುದು, ಅಥವಾ ಔಷಧಿಗೋಸ್ಕರನು ಬೆಳೆಸ್ತಾರೆ. ಇದನ್ನ ನಮ್ಮ ಪೂರ್ವಜರು ಅನಾದಿ ಕಾಲದಿಂದಲೂ ಬಳಸ್ಕೊಂತ ಬರ್ತಾ ಇದ್ದಾರೆ. ಮನೆಯಲ್ಲಿ ನೋವಿನ ಎಣ್ಣೆ ಮಾಡ್ಲಿಕ್ಕಿರ್ಬೋದು, ಅಥವಾ ಈ ಮಲಬದ್ಧತೆ ನಿವಾರಣೆಗೆ ಇರ್ಬೋದು, ಅಥವಾ ಆಸಿಡಿಟಿ ಕಡಿಮೆ ಮಾಡ್ಕೊಳ್ಲಿಕ್ಕೆ ಇರ್ಬೋದು. ಮಲೆನಾಡು ಕರಾವಳಿ ಪ್ರದೇಶದ ಜನಗಳು ಹಸಿಮೆಣಸಿನಕಾಯಿ ಬಹಳ ಹೆಚ್ಚಿಗೆ ಉಪಯೋಗಿಸೋದಿಲ್ಲ. ಉಪಯೋಗಿಸಿದ್ರೆ ಅವರಿಗೆ ಟೈಲ್ಸ್ ಅನ್ನೋದು ಸಮಸ್ಯೆ ಆವಾಗವಾಗ ಕಾಡ್ತಾನೆ ಇರುತ್ತೆ. ಅದಕ್ಕಾಗಿ ಈಗ ಪೂರ್ವಜರು ನಮ್ಮ ಈ ವಾತಾವರಣಕ್ಕೆ ತಕ್ಕಂಗೆ ಈ ಸೂಜಿ ಮೆಣಸನ್ನ ತಮ್ಮ ಚಟ್ನಿಲಿ ಇರ್ಬೋದು, ಅದಕ್ಕೆ ಪಲ್ಯದಲ್ಲಿ ಉಪಯೋಗಿಸ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದ ಈ ಮೆಣಸು ಈ ಖಾರ ಇದ್ರೂ ದೇಹಕ್ಕೆ ತಂಪು ಇದು ಅಂತಲೇ ಒಂದು ಇದರ ವಿಶೇಷತೆ. ಇದರ ಬಹಳ ಉಪಯೋಗ ಇದೆ. ಆದರೆ ಪ್ರಚಲಿತ ಈ ಒಂದು ಸನ್ನಿವೇಶದಲ್ಲಿ ಅಥವಾ ಈ ಒಂದು ಇದರಲ್ಲಿ ಮೊದಲು 2006 ಇದನ್ನ ಬೆಲೆ ಕೆಜಿಗೆ 70 ಇತ್ತು. ಇವಾಗ ಒಂದು ಕೆಜಿಗೆ 800 ನಮ್ಮ ಇಲ್ಲೇ ಸಿರಸಿ ಮಾರುಕಟ್ಟೆಯಲ್ಲಿ ವಹಿವಾಟು ಆಗ್ತಾ ಇದೆ. ಇದನ್ನ ಹೊರ ರಾಜ್ಯಗಳಾದ ಆಂಧ್ರಪ್ರದೇಶದಾಗ, ತೆಲಂಗಾಣ ಮತ್ತು ಅಹಮದಾಬಾದ್ ಪ್ರದೇಶದಲ್ಲಿ ಹೇರಳವಾಗಿ ಅದನ್ನು ಔಷಧಿಗೂ ಇದರಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಅದರಿಂದ ದಿನೇ ದಿನೇ ಇದರ ಪ್ರಾಮುಖ್ಯತೆ ರೈತರಲ್ಲಿ ಅಥವಾ ಈ ಅಧಿಕ ಲಾಭ ಗಳಿಸುವಂತ ಹುಮ್ಮಸ್ಸಿರುವ ರೈತರಿಗೆ ಇದು ಒಂದು ಬೆಳೆ ಈ ಒಂದು ಪ್ರದೇಶಕ್ಕೆ ವರವಾಗಿ ಪರಿಣಮಿಸುತ್ತಿದೆ ಹೇಳಿದ್ರೆ ತಪ್ಪಾಗಲ್ಲ. ಇದು ಕಮರ್ಷಿಯಲ್ ಬೆಳೀತಾರೆ. ಇವಾಗ ಒಂದು 5-6 ಇದನ್ನ ಈ ರೀತಿ ಕಮರ್ಷಿಯಲ್ ಬೆಳಿಲಿಕ್ಕೆ ರೈತರು ಬಹಳ ಒಲವನ್ನ ಪಡ್ಕೊಳ್ತಾ ಇದ್ದಾರೆ. ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಒಂದು ಇಲ್ಲಿ ಈಗಾಗಲೇ 1,000 ಮಾಡಿ ರೈತರಿಗೆ ಪೂರೈಕೆ ಮಾಡ್ಕೊಂಡು ನಮ್ಮ ತರಕಾರಿ ವಿಭಾಗದಿಂದ ಹಾಗೂ ನಮ್ಮ ಕೌಶಲ್ಯಾಭಿವೃದ್ಧಿ ಇದರಿಂದ ನಮ್ಮ ವಿದ್ಯಾರ್ಥಿಗಳು ಈ ಒಂದು ಸಸಿಯನ್ನ ಉತ್ಪಾದನೆ ಮಾಡಿ ರೈತರಿಗೆ ಪೂರೈಸಿದ್ದಾರೆ. ಅಂದ್ರೆ ನಾವು ಇಷ್ಟಿನ ತೋಟದಲ್ಲಿ 1, 2, 3 ಇಂತ ಅಷ್ಟೇ ಗಿಡಗಳನ್ನ ನೋಡ್ತಾ ಇದ್ವಿ. ಹಿತ್ತಲ್ದ ಹಾಕಂತಿದ್ರು ಅಷ್ಟೇ ಗಿಡಗಳನ್ನ ನೋಡ್ತಾ. ಹೌದು, ಅದೇನಾಗಿದೆ ಅಂದ್ರೆ ಮೊದಲು ಇದು ಒಂದು ಅದಾಗೆ ಹುಟ್ಟು ಬರಬೇಕು, ಇದನ್ನ ಕಾಯಿಗಳು ಹಣ್ಣಾದ್ಮೇಲೆ ಕಾಗೆ ಅಥವಾ ಇತರ ಹಕ್ಕಿಗಳು ಕಾಯಿ ಹಣ್ಣನ್ನ ತಿಂದ್ಬಿಟ್ಟು ಅವು ತಂಪಲ್ಲಿ ನೆರಳಲ್ಲಿ ಕೂತು ಮರದಲ್ಲಿ ಕೂತು ಇಕ್ಕೆಗಳು ಇಟ್ಟಾಗ ಅವು ಕೆಳಗಡೆ ಬೀಳ್ತವೆ ತಂಪಾದ ವಾತಾವರಣದಲ್ಲಿ, ಅಲ್ಲಿ ಬೆಳವಣಿಗೆ ಬೆಳೆದು ಅಲ್ಲಿ ಸಸಿಯಾಗಿ ಬರ್ತಿದ್ವು. ಆ ಸಸಿಯನ್ನ ತಷ್ಟೇ ಅವರು ಉಪಯೋಗಿಸ್ತಿದ್ರು, ಯಾಕಂದ್ರೆ ಅವರಿಗೆ ಈಗ ಸಸ್ಯ ಅಭಿವೃದ್ಧಿ ಮಾಡಬಹುದು ಅನ್ನೋ ಒಂದು ಆಲೋಚನೆ ಇರಲಿಲ್ಲ. ಆದ್ರೆ ನಾವು ನಮ್ಮ ಮಹಾವಿದ್ಯಾಲಯದಲ್ಲಿ ಇದನ್ನ ಒಂದು ಕಳೆದ ಒಂದು 2-3 ವರ್ಷದಿಂದ ಸಸ್ಯ ಅಭಿವೃದ್ಧಿ ಮಾಡಿ ಅದನ್ನ ರೈತರಿಗೆ ಪೂರೈಸ್ತಾ ಇದೀವಿ. ಈಗಲೂ ನಮ್ಮ ಮಹಾವಿದ್ಯಾಲಯದಲ್ಲಿ 1,000 ಸಸಿಗಳ ಬೇಡಿಕೆ ಇದೆ, ರೈತರಿಂದ ಬಂದಿದೆ. ಅಂದ್ರೆ ಕಮರ್ಷಿಯಲ್ ಆಗಿ ಬೆಳಿಲಿಕ್ಕೆ, ಅಂದ್ರೆ ಆರ್ಥಿಕವಾಗಿ ಬೆಳಿಲಿಕ್ಕೆ. ಯಾಕಂದ್ರೆ ಇವಾಗ 1 ಕೆಜಿಗೆ 800 ರೂಪಾಯಿ ಅಂದ್ರೆ ಯಾವ ಮೆಣಸಿಗೂ ಅಷ್ಟು ರೇಟ್ ಇಲ್ಲ. ಈ ಮೆಣಸಿಗೆ ಅಷ್ಟು ರೇಟ್ ಇದಾವೆ, ಯಾಕಂದ್ರೆ ಅದರ ಒಂದು ವಿಶೇಷ ಗುಣದಿಂದ. ಈ ಸೂಜಿ ಮೆಣಸಲ್ಲಿ ನಾವು 2 ತರ ತಳಿಗಳು, ಇದನ್ನ ಆಕ್ಚುಲಿ ಮೂಲ ಮೆಣಸು ಅಂತಾನೆ ಹೇಳ್ತೀವಿ. ಇದೇ ತರ ಖಾರದ್ದು ಅಸ್ಸಾಂದಲ್ಲಿ ಒಂದಿದೆ ಬುಲೋಜಿಯಾ ಅಂತ, ಆ ಅಸ್ಸಾಂ ಮೆಣಸಕ್ಕಿಂತ ಇದು ಖಾರ ನಾವು ಇನ್ನು ಪರೀಕ್ಷೆ ಅಂತರದಲ್ಲಿ ಇದೆ ಎಷ್ಟು ಇದು ಪ್ರಮಾಣದಲ್ಲಿ ಇದೆ ಅಂತ ಹೇಳಿ. ಅದೇ ಅಲ್ಲದೆ ಈ ಸೂಜಿ ಮೆಣಸು ಇದರಲ್ಲಿ 2 ವಿಧವಾಗಿ ನಾವು ಇದಾವೆ, ಒಂದು ಹಸಿರು ಅಥವಾ ಕೆಂಪು ಮೆಣಸು ಸಣ್ಣದು, ಇನ್ನೊಂದು ಬಿಳಿ ಮೆಣಸು ಅಂತ ಬೀಳುತ್ತೆ. ಇದನ್ನ ನಾವು ನಮ್ಮ ಎಲ್ಲಾ ಮನೆ ತೋಟದಲ್ಲೂ ನಾವು ಕಾಣಬಹುದು, ಒಂದೆರಡು ಗಿಡಗಳು ಬಿಳಿ ಮೆಣಸು, ಬಿಳಿ ಸೂಜಿ ಮೆಣಸು ಅನ್ನೋ. ಈ ಹಸಿರು ಬಿಳಿ ಅಂದ್ರಲ್ಲ, ಹಸಿರು ಕೆಂಪು, ಹಸಿರು ಕೆಂಪಾಗತ್ತೆ, ಬಿಳಿನೂ ಅದು ಪಕ್ವ ಆದ್ಮೇಲೆ ಕೆಂಪಾಗತ್ತೆ. ಗುಣಮಟ್ಟ 2 ಒಂದೇ? ಗುಣಮಟ್ಟ ಹಸಿರು ಕೆಂಪು ರಥವು ಸ್ವಲ್ಪ ಚಿಕ್ಕದಾಗಿರ್ತವೆ, ಈ ಬಿಳಿದು ಸ್ವಲ್ಪ ಉದ್ದ ಬರುತ್ತೆ, ಸ್ವಲ್ಪ ಉದ್ದ, ಅದಕ್ಕಿಂತ ಅದ್ರ 2 ಪಟ್ಟು ಇರಬಹುದು ಅಷ್ಟೇ. ಇದನ್ನ ಕಟಾವ್ ಮಾಡೋದು ಹಸಿ ಇದ್ದಾಗ ಮಾಡೋದು ಅಥವಾ ಕೆಂಪಾದ್ಮೇಲೆ? ಈ ಹಸಿ ಇದ್ದವು ಬಹಳ ಘಾಟ್ ಇರುತ್ತೆ, ಈ ಹಸಿ ಇದ್ದವು ಹಕ್ಕಿಗಳು ತಿನ್ನಕೋಲ್ಲ, ಹಣ್ಣಾದ್ರಷ್ಟೇ ಅವು ತಿನ್ನು, ಸ್ವಲ್ಪ ಸ್ವೀಟ್ನೆಸ್ ಮತ್ತೆ ಬೇರೆ ಒಂಥರ ಚೆನ್ನಾಗಿ ಇರತ್ತೆ, ಆ ಕಾರನೇ ಇರತ್ತೆ. ಆ ಹಣ್ಣಾಗಿ ಅಥವಾ ಹಸಿ ನಾವು ಮಾರುಕಟ್ಟೆ ಮಾಡ್ಬೇಕಾದ್ರೆ ಹಸಿನೂ ತೆಗಿಬಹುದು, ಬೆಳ್ತಾವ್ ಅದನ್ನು ತೆಗೆದು ಬಿಸಿಲಲ್ಲಿ ಒಣಗಿಸಿ ಗಾಳಿ ಆಡದೆ ಇದ್ದಾಗ ಪ್ಯಾಕ್ ಮಾಡಿ ಯಾವಾಗ ಬೇಕಾದ್ರೆ ಅವಾಗ ಮಾರಾಟ ಮಾಡಬಹುದು. ಈ ಗಿಡದ ಮಹತ್ವ ಅಂದ್ರೆ, ಈ ಬೇರೆ ಮೆಣಸು ಒಂದು ಸಲ ನೆಟ್ಟಿದ್ರೆ 6 ತಿಂಗಳ ತನಕ ತನ್ನ ಜೀವಿತಾವಧಿಯಲ್ಲಿ ಎಲ್ಲ ಕಾಯಿ ಕೊಟ್ಟು ಮುಗಿಸುತ್ತೆ. ಆದ್ರೆ ಇದು ಆಗಲ್ಲ, ಇದರ ಕಾಂಡ ದಪ್ಪವಾಗಿದ್ದು 2-3 ವರ್ಷ ತನಕ ನಾವು ಹಾಗೆ ಇರುತ್ತೆ. ಮತ್ತೆ ಈ ಬೇರೆ ಮೆಣಸಿಗೆ ಬಂಚಿ, ಅವು ಸೊರಗ ರೋಗ, ದಂಜಾಣು ರೋಗ, ಎಲ್ಲಾ ರೋಗವನ್ನು ನಾವು ಗಮನಿಸ್ತೇವೆ. ರಾಸಾಯನಿಕಗಳ ಉಪಯೋಗ ಅದಕ್ಕೆ ನಿರಂತರವಾಗಿರುತ್ತದೆ. ಆದ್ರೆ ಈ ಮೆಣಸಿಗೆ ಯಾವುದೇ ರೀತಿಯ ರೋಗ ಕೀಟ ಬಾಧೆ ಇಲ್ಲ, ನಾವು ನೋಡೋದಿಲ್ಲ. 2 ವರ್ಷ ಆದ್ಮೇಲೆ ಅದಾಗೆ ನಾವು ಎಲೆಗಳನ್ನು ದುರಿಸಿ ಹೋಗುತ್ತೇವೆ, ಅಲ್ಲಿಯ ತನಕ ಸ್ವಲ್ಪ ತೇವಾಂಶ ಸ್ವಲ್ಪ ಗೊಬ್ಬರ ಹಿಂಗ ಹಾಕಿ ನಾವು ಪೋಷಣೆ ಮಾಡಿದ್ರಲ್ಲ ಅದು 2-3 ವರ್ಷ ತನಕ ಇರುತ್ತೆ. ನಮ್ಮ ಕಾಲೇಜಲ್ಲಿ ಆಲ್ರೆಡಿ 3 ವರ್ಷದ ಸಸಿಗಳು ಇದಾವೆ, ಒಂದು ಸಸಿಲಿ ಒಂದು 200-250 ಗ್ರಾಮ್ ಕಾಯಿ ಕೊಚ್ಚುತ್ತೆ, ಮತ್ತು ವರ್ಷ ಪೂರ್ತಿ ಇದು ಕಾಯಿ ಬಿಡ್ತಾನೆ ಇರತ್ತೆ. ಇನ್ನೊಂದು ವಿಶೇಷ ಅಂದ್ರೆ ಸಣ್ಣ ಸಣ್ಣ ಕಾಯಿ ಹೂಗಳು ಬಿಡ್ತಾನೆ ಇರತ್ತೆ. ಅಂದ್ರೆ ಅದಕ್ಕೆ ತಂಪಿರ್ಬೇಕು, ಯಾವಾಗ್ಲೂ ತಂಪ ನೆಲ ಬುಡ ತಂಪಿರ್ಬೇಕು. ಇವನ್ ನೀರ್ ಹಾಕದಿದ್ರು ಅದು ತನ್ನ ಸಾಮರ್ಥ್ಯದೊಂದಿಗೆ ಇರತ್ತೆ. ಪ್ರತಿ ಸಲ ಪಾಲಿಹೌಸ್ ಅಲ್ಲಿ ಒಂದು 50 ಗಿಡಗಳು ನೆಟ್ಟಿದೀವಿ ಸುತ್ತಲೂ ಪಾಲಿಹೌಸ್ ಅಲ್ಲಿ. ನಮಗೆ ಯಾವಾಗ ಬೇರೆ ಬೆಳೆಗಳಿದ್ದಾಗಲಷ್ಟೇ ನೀರುಗಳನ್ನು ನಾವು ಹಾಕ್ತೀವಿ, ಇನ್ನು ಉಳಿದ ಸಮಯದಲ್ಲಿ ನೀರು ಹಾಕಕ್ಕೆ ಹೋಗಲ್ಲ. ಆದರೂ ಅವು ತಮ್ಮ ಸಾಮರ್ಥ್ಯ ನೆಲದ ತೇವಾಂಶವನ್ನು ಉಪಯೋಗಿಸಿ ಸದೃಢವಾಗಿದ್ದಾವೆ. ಅಂದ್ರೆ ಆಳವಾಗಿ ಹೋಗುತ್ತೆ, ಆಳವಾಗಿ ಹೋಗುತ್ತೆ, ಕಾಂಡದ ದಪ್ಪ ಇರುತ್ತೆ. ಈ ದಪ್ಪ ಇರೋದ್ರಿಂದ ಅದು ಆಳಕ್ಕೆ ಹೋಗೇ ಹೋಗುತ್ತೆ, ಬೇರುಗಳು ಸ್ವಲ್ಪ ಆಳಕ್ಕೆ ಹೋಗಿ ಅಲ್ಲಿಂದ ತೇವಾಂಶ ತಗೊಳ್ಳೋದು ಮಾಡುತ್ತೆ. ಇದು ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ ಈ ಮೆಣಸು ರಾಸಾಯನಿಕ ಮುಕ್ತ ಸಾವಯವ ಮೆಣಸು, ಯಾವುದೇ ರೋಗ ಇಲ್ಲ, ಕೀಟ ಬಾಧೆ ಇಲ್ಲ, ಹಾಗಾಗಿ ನಾವು ಯಾವುದೇ ಸಿಂಪರಣೆ ಮಾಡಲ್ಲ, ಹಾಗಾಗ್ಬಿಟ್ಟು ಇದು ಸಾವಯವ ಅಂತ ನಾವು ಹೇಳಬಹುದು. ಯಾವ ರೋಗ ಬರಲ್ಲ, ಯಾವ ರೋಗ ಅಂತ ಬಾಧೆ ಇಲ್ಲ. ಮಾರುಕಟ್ಟೆಯಲ್ಲಿ ಸಿಗುವ ನಾವು ದಿನ ಯೂಸ್ ಮಾಡುವ ಮೆಣಸಲ್ಲಿ ಒಂದಲ್ಲ ಒಂದು ಸೊರಗು ರೋಗ ಅವೆಲ್ಲ ಇದ್ದಿದ್ದೆ. ನೆಡಮಟ್ಟ ಬೆಳೆಯುತ್ತಿದ್ದ ಒಂದು 5-6 ಫೀಟ್ ತನಕ ಬೆಳೆಯುತ್ತೆ. ಹಾಗಾಗ್ಬಿಟ್ಟು ನಾವೀಗ ರೈತರಿಗೆ ಹೇಳ್ಬೇಕಾದ್ರು ಪಕ್ಕ ಪಕ್ಕ ಹಾಕೊಳ್ಳಂಗಿಲ್ಲ. ಈಗ ಸಾಂಪ್ರದಾಯಿಕವಾಗಿ ಯಾವ ಮೆಣಸು ಬೆಳಿತೀವಲ್ಲ 60 ಸೆಂಟಿಮೀಟರ್ 40 ಸೆಂಟಿಮೀಟರ್, ಇದಕ್ಕೆ ಅಂತರ 1-2 ಮೀಟರ್ ಅಂತರವರು ಇರಬೇಕಾಗತ್ತೆ. ನಾಟಿ ಮಾಡಿ ಎತ್ತರ ಇರುತ್ತೆ, ಎತ್ತರ ಇರುತ್ತೆ, ಅಗಲನು ಹಾಗೆ ಕೊಂಬೆಗಳು ಬಂದು ಅಗಲನು ಆಗುತ್ತೆ. ಅಂದ್ರೆ ಒಂದು ಸಾರಿ ನಾವು ಕಟಾವ್ ಮಾಡಿದ್ರೆ 1/2 ಕೆಜಿಯಷ್ಟು ಮೆಣಸಿನಕಾಯಿ ಆ ರೀತಿ ಬಲ್ತದ್ದು ಅಷ್ಟು ಗಾತ್ರದ ಗಿಡದಿಂದ ನಾವು ತಗೋಬಹುದು. ಆದ್ರೆ ಎಲ್ಲಾ ಕಾಲದಲ್ಲಿ ಬರ್ತಾ ಇರ್ತಂದ್ರೆ ಕಟಾವ್ ಮಾಡ್ತಾನೆ ಇರ್ಬೇಕು, ಹಣ್ಣಾಗಿದ್ದೆಲ್ಲ ತಗೊಳ್ತಾ ಇರ್ಬೇಕು, ಒಣಗಿಸ್ಬಿಟ್ಟು ಹಂಗೆ ಇಟ್ಕೋಬಹುದು. ಆ ಖಾರ ಏನಿದೆಯಲ್ಲ ಒಂದೇ ಸಲ ಹೋಗಲ್ಲ, ನಾವು ಇಟ್ಟು ಸಂಗ್ರಹಣೆ ಮಾಡಿ ಇಟ್ಬಿಟ್ಟು ನಮಗೆ ಯಾವಾಗ ಬೇಕು ಅವಾಗ ಮಾರಾಟನೂ ಮಾಡಬಹುದು. ಅಂದ್ರೆ ಹಣ್ಣಾದ್ಮೇಲೆ ಒಣಗಿಸ್ಬೇಕು, ಹಣ್ಣಾದ್ಮೇಲೆ ಒಣಸಿದ್ರೆ ಬೇಗ ಅದರ ಒಣಗುತ್ತೆ. ಕಾಯಾಗಿ ಒಣಸಿದ್ರೆ ಆಗ ಏನ್ ಕಲರ್ ಇರತ್ತಲ್ಲ, ಹಸಿರಿದ್ದಾಗ ಕಲರ್ ಸ್ವಲ್ಪ ವೈಟ್ ಬರುತ್ತೆ, ಅದು ಹಣ್ಣಾಗಿದ್ರೆ ಕೆಂಪು ಕಲರೇ ಅದರಲ್ಲಿ ಇರತ್ತೆ. ಇದರ ಒಂದು ಔಷಧಿ ಗುಣ ಅಂದ್ರಲ್ಲ ಏನಿರ್ಬೋದು? ಔಷಧಿ ಕೂಡ ಈಗ ನಮ್ಮಲ್ಲಿ ಈಗ ಆಸಿಡಿಟಿ ಅಂತ ಹೇಳ್ತೀವಲ್ಲ, ಅದರಲ್ಲಿ ಇದ್ದಾಗ ಈ ಇದನ್ನ ಉಪ್ಪಿನ ಜೊತೆ ಸೇವಿಸಿದ್ರೆ ಆಸಿಡಿಟಿ ಕಡಿಮೆ ಆಗತ್ತೆ. ಇನ್ನೊಂದು ಈ ಹಣ್ಣನ್ನ ಮಜ್ಜಿಗೆ ಸೇರಿಸಿ ಮೆಣಸನ್ನ ಹಾಕಿ ಕುಡಿದ್ರೆ ಮಲಬದ್ಧತೆಯನ್ನು ನಿವಾರಣೆ ಆಗತ್ತೆ. ಇನ್ನೊಂದು ಜಂತು ಹುಳ ನಿವಾರಣೆಗಾಗಿನೂ ಇದನ್ನು ಉಪಯೋಗಿಸ್ತಾರೆ. ಅಲ್ಲದೆ ಗಾಯದಲ್ಲಿ ಈಗ ನಾಯಿ ಕಚ್ಚಿರ್ಬೋದು ಅಥವಾ ಯಾವುದೇ ಒಂದು ಗಾಯದಲ್ಲೂ ಇದರ ಎಣ್ಣೆ ಅಥವಾ ಎಣ್ಣೆ ಬೇರೆ ಬೇರೆ ಪದಾರ್ಥ ಸಾಂಬಾರು ಮಾಡಿದ ಎಣ್ಣೆಯಲ್ಲಿ ಇದನ್ನು ಮುಖ್ಯ ಒಂದು ಪದಾರ್ಥವಾಗಿ ಉಪಯೋಗಿಸಿದಾಗ ಅದು ಬಹಳ ಬೇಗನೆ ಮಾಸುತ್ತೆ. ಮೊದಲೆಲ್ಲ ನಮ್ಮ ಕಾಲಲ್ಲಿ ಮುಳ್ಳು ಸೇರಿಸಿದಾಗ ಮುಳ್ಳನ್ನು ಆಳದಲ್ಲಿದ್ದರೆ ಇದರ ಈ ಮೆಣಸಿನ ಒಂದು ಹನಿ ರಸ ಬಿಟ್ಟು ಅಲ್ಲಿಂದ ಅದು ಸಲೀಸಾಗಿ ಹೊರಗಡೆ ಬರುವಂತ ಈ ಆ ಪದ್ಧತಿ ಈಗೂ ನಮ್ಮ ಹಳ್ಳಿಗಳಲ್ಲಿ ನಾವು ಕಾಣಬಹುದು. ಅಷ್ಟು ಖಾರ ಇರುತ್ತೆ, ನಾವು ಮಜ್ಜಿಗೆಗಳು ಸೇರಿಸಿಕೊಂಡು ಕುಡಿಯೋದು ಅದೆಲ್ಲ ಹೇಗೆ? ಖಾರ ಇದ್ರೂ ತಂಪು ಅಂತ ಹೇಳಿದ್ನಲ್ಲ ಮೊದ್ಲೇ, ಆ ಒಂದು ವಿಶೇಷ ಗುಣ ಈ ಇದ್ರಲ್ಲಿದೆ. ಬೇರೆ ಹಸಿ ಮೆಣಸಲ್ಲಿ ನಾವು ಕೊಟ್ಟರೆ ಮತ್ತೆ ಅದು ಅಸಿಡಿಟಿಯನ್ನು ಹೆಚ್ಚಿಗೆ ಮಾಡತ್ತೆ, ಇದು ಕರೆಯ ಮಾಡತ್ತೆ. ಅದೇ ಇದರ ಔಷಧಿಯ ಗುಣ ಅಂದ್ರೆ ಔಷಧಿ ಕಂಪನಿಗಳು ಇದನ್ನ ಬಳಸ್ಕೊಳ್ತಾರೆ. ಈಗ ಇದರ ಬೇಡಿಕೆ ಬಹಳ ಹೆಚ್ಚಿಗೆ ಆಗಿದೆ. ಔಷಧಿ ಕಂಪನಿಗಳು ಆಂಧ್ರ ತೆಲಂಗಾಣ ಮತ್ತೆ ಅಹಮದಾಬಾದ್ ಆ ಕಡೆ ಎಲ್ಲ ಇದನ್ನ ಬಹಳ ಬೇಡಿಕೆ ಇದೆ. ನಮ್ಮ ಈ ಸಿರ್ಸಿಯಿಂದಲೇ ಒಂದು ವರ್ಷಕ್ಕೆ ಒಂದು ಕ್ವಿಂಟಲ್ ಅಷ್ಟು ತಗೊಂಡ್ಕೊಂಡು ಹೋಗಿದೆ. ಎಲ್ಲ ರೈತರು ಸ್ವಲ್ಪ ಕೂಡಿ, ಯಾಕಂದ್ರೆ ಇವು ಎಲ್ಲರ ಮನೇಲಿ ಒಂದು ಎಕರೆ ಎಕರೆ ಎಲ್ಲ ಬೆಳೆಯಲ್ಲ. ಈ ಮನೆ ಹಿತ್ತಲಲ್ಲಿರುವಂತ ತೋಟದಲ್ಲಿರುವಂತ ಒಂದು ಐದಾರು ಗಿಡದಿಂದ ಎಷ್ಟು ಅವರಿಗೆ ಉಪಯೋಗಕ್ಕೆ ಆದ ನಂತರ ಮಿಕ್ಕಿದ್ದನ್ನ ಒಣಗಿಸಿ ಅದು ಸಂಗ್ರಹಿಸಿ 100 ಗ್ರಾಮ್ ಇರಬಹುದು, 1.5 ಕೆಜಿ ಇರಬಹುದು, 1 ಕೆಜಿ. ಇಲ್ಲಿ ನಮ್ಮ ಈ TSS ಇದರಲ್ಲಿ 100 ಗ್ರಾಮ್ ತಗೊಳ್ತಾರೆ, 50 ಗ್ರಾಮ್ ತಗೊಳ್ತಾರೆ. ಅದೇ ಅದಕ್ಕೆ ತಕ್ಕಂಗೆ ತರವನ್ನು ನಿಗದಿಪಡಿಸ್ಬಿಟ್ಟು ರೈತರಿಂದ ತಗೊಳ್ತಾರೆ. ಅದೇ ಬಿಟ್ಟು ಅವರೆಲ್ಲ ಬಂದಿರೋದೆಲ್ಲ ಒಟ್ಟುಗೂಡಿ 1 ಕ್ವಿಂಟಲ್ 1/2 ಕ್ವಿಂಟಲ್ 50 ಕೆಜಿ 1 ಕೆಜಿ ಎಲ್ಲ ಮಾಡಿ ಪ್ಯಾಕ್ ಮಾಡಿ ಅದನ್ನ ಮಾರಾಟ ಮಾಡ್ತಾರೆ. ಕಮರ್ಷಿಯಲ್ ಮಾಡಿದ್ರು ಏನು ಸಮಸ್ಯೆ ಇಲ್ಲ? ಕಮರ್ಷಿಯಲ್ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ಯಾವುದೇ ಬೆಳೆಯಿಂದ ಬೆಳೆದ ಸುತ್ತಲೂ ಅಂತರ್ಬೆಳೆಯಾಗಿ ಅಂದ್ರೆ ಬಾರ್ಡರ್ಗಳೇ ಹಾಕಿ ಬೆಳೆದ ಅಂದ್ಯದಲ್ಲಿ ಬೆಳೆದ್ರೆ ಇದನ್ನ ಮತ್ತೆ ಒಂದು ವರ್ಷಕ್ಕ 2-3 ಬಹುವಾರ್ಷಿಕ ಇರೋದ್ರಿಂದ ಬಾರ್ಡರ್ ಅಲ್ಲಿ ಸುತ್ತಲೂ ಅಥವಾ ಮರದ ತಂಪಿನಲ್ಲಿ ಈ ತೋಟದಲ್ಲಿ ತಂಪು ಈ ಗಿಡದ ಬೆರಳಿನಲ್ಲಿ ಯಾಕೆ ಬರುತ್ತೆ. ಕರಾವಳಿ ಅಥವಾ ಮಲೆನಾಡು ಪ್ರದೇಶದಲ್ಲಿ ಇದು ತೋಟದಲ್ಲಿ ಎಲ್ಲರ ಮನೆಯಲ್ಲೂ ನಾವು ಒಂದರ ಎರಡು ಗಿಡ ನೋಡೇ ನೋಡ್ತೀವಿ. ಅದ ಬಯಲುಸೀಮೆಯಲ್ಲಿ ಬರಲಿ, ಬಯಲುಸೀಮೆಯಲ್ಲಿ ಬರಲ್ಲ ಅಂತಲ್ಲ, ಇನ್ನು ಯಾರು ಅದನ್ನ ಅದ್ರ ಮಾತುವ ಪ್ರಯತ್ನ ಮಾಡಿಲ್ಲ, ನೋಡೇ ಇಲ್ಲ ಎಷ್ಟೋ ಜನ. ಅದನ್ನ ಮುಂದಿನ ದಿನಗಳಲ್ಲಿ ಅದರ ಪ್ರಾಮುಖ್ಯತೆಯನ್ನು ಅರಿತು ಆ ರೈತರು ಅಳವಡಿಸ್ಕೊಳ್ತಾರ ಅಂತ ನಂಬಿಕೆ ಇದೆ. ಇನ್ನು ಏನ್ ಹೇಳ್ತೀರಿ ಇಂತ ಒಂದು ಮೆಣಸಿನ ಕುರಿತು? ಇದು ಈ ಪ್ರಸ್ತುತ ಸಂದರ್ಭದಲ್ಲಿ ಈ ಸಾವಯವ ಏನು ಮುನ್ನೆಲೆಗೆ ಬರ್ತಾ ಇದೆ. ಸಾವಯವ ಪದ್ಧತಿಗೆ ಇದು ಬಹಳ ಉಪಯುಕ್ತವಾದ ಒಂದು ಮೆಣಸು. ಸಾವಯವ ಪದ್ಧತಿಗೆ ತನ್ನ ಎಲ್ಲಾ ಗುಣಗಳನ್ನು ಕೊಟ್ಟು ಅದನ್ನು ಒಗ್ಗಿಕೊಳ್ಳುವಂತ ಸಾಮರ್ಥ್ಯ ಇರುವಂತ ಒಂದು ಒಂದು ಮೆಣಸು ಅಂತ ಹೇಳ್ಬಹುದು. ಅದಲ್ಲದೆ ಈ ರೈತರ ಆದಾಯ ದ್ವಿಗುಣಕ್ಕೆ ಇದು ಒಂದು ಸಹಕಾರಿ ಆಗತ್ತೆ. ಯಾಕೆಂದ್ರೆ ಇದರ ಬಹಳ ಕೇರ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಅದು ತಾನಾಗೆ ಬರುತ್ತೆ. ಅಷ್ಟು ಬೇರೆ ಸಿಂಪರಣೆ ಇಲ್ಲ, ಯಾವುದೇ ಬೇರೆ ಕಟಾವು ಮಾಡುವ ಓನ್ಲಿ ಈಗ ಮಲೆನಾಡು ಈ ಕರಾವಳಿ ಪ್ರದೇಶದಲ್ಲಿ ಮಂಗನ ಕಾಟ ಒಂದು ಸ್ವಲ್ಪ ಕೋತಿಗಳು ಇದರ ಚಿಗುರನ್ನ ತಿನ್ಬಿಡ್ತವೆ, ಅದೊಂದು ಸಮಸ್ಯೆ ಇದೆ. ಅದು ಬಿಟ್ರೆ ಇನ್ ಯಾವುದೇ ಸಮಸ್ಯೆ ಈ ಇದಕ್ಕಿಲ್ಲ. ಅವು ಕಾಯಿ ತಿನ್ನಲ್ಲ, ಚಿಗುರು ತಿನ್ಬಿಡುತ್ತೆ. ಬೇಲೆ ಕಾಯಿ ಏನು ಹೂವೇನು ಬರ್ತಾ ಇರ್ತಾವಲ್ಲ ಆ ಚಿಗುರನ್ನೇ ತಿನ್ಬಿಡುತ್ತೆ, ಅದೊಂದೇ ಸಮಸ್ಯೆ. ಅದರಿಂದ ಒಂದು ರಕ್ಷಣೆ ಈ ಮಲೆನಾಡು ಭಾಗದ ರೈತರು ಕರಾವಳಿ ಪ್ರದೇಶ ಪಡ್ಕೊಂಡ್ರೆ ಅದಕ್ಕೆ ಮತ್ ಯಾವ್ದ ವೈರಿನೂ ಇಲ್ಲ. ಇದನ್ನ ಅಡಿಗೆಯಲ್ಲಿ ಹಸಿ ಮೆಣಸಿನಕಾಯಿಗೆ ಪರ್ಯಾಯವಾಗಿ ಬಳಸಬಹುದು. ಆದ್ರೆ ಆ ಕಲರ್ ಏನ್ ಹೇಳ್ತೀವಲ್ಲ, ಕಲರ್ ಅಷ್ಟು ನೀವು ಬ್ಯಾಡಗಿ ಮೆಣಸು ಬಳಸಿದ ಕಲರ್ ಈ ಮೆಣಸಿಗೆ ಬರಲ್ಲ, ಆದ್ರೆ ಖಾರ ಬರುತ್ತೆ. ಆದ್ರೆ ಇಲ್ಲಿ ಎಲ್ಲಾರು ಈ ಒಂದು ಅವಲಕ್ಕಿ ಮಾಡ್ಲಿಕ್ಕಾಗ್ಬೋದು, ಆಮೇಲೆ ಚಟ್ನಿ ಗೊಜ್ಜು ಅವಕ್ಕೆಲ್ಲ ಇದನ್ನ ಇಲ್ಲಿ ಜನರು ಬಳಸ್ತಾರೆ ಸಾಂಬಾರ್ ಮಾಡ್ಲಿಕ್ಕೆ. ಯಾಕಂದ್ರೆ ಸ್ವಲ್ಪ ಕಲರ್ ಸಮಸ್ಯೆ ಇರೋದ್ರಿಂದ ಅದರನ್ನ ಜೊತೆಗೆ ಸೇರಿಸ್ಬಿಟ್ಟು ಮಾಡ್ತಾರೆ. ಇದೊಂದು 4 ಮೆಣಸು ಹಾಕಿದ್ರೆ ಈ ಬ್ಯಾಡಗಿ ಮೆಣಸು ಒಂದು 4 ಹಾಕ್ಬಿಟ್ರೆ ಖಾರ ಒಂದು ಕಲರ್ ಬರುತ್ತೆ, ಖಾರನೂ ಇರತ್ತೆ, ದೇಹಕ್ಕೂ ಹಿತವಾಗಿರುತ್ತೆ. ಇಷ್ಟೆಲ್ಲ ಮೆಣಸಿನ ಅಂದ್ರೆ ನಿಸರ್ಗ ಎಷ್ಟೆಲ್ಲಾ ಸೃಷ್ಟಿ ಮಾಡಿದೆ ಅನಿಸ್ಬಿಡುತ್ತೆ. ಸೂಜಿ ಮೆಣಸು ಕೂಡ ಅದರಲ್ಲಿ ಒಂದು. ಹಾಗೆ ನೋಡಿದ್ರೆ ನೀವು ಹೇಳಿದ್ರಿ ಇದೊಂದು ಮೂಲ ಮೆಣಸಿನ ಗಿಡದ ಬೆಳೆ ಅಂತ. ಹೌದಲ್ಲ? ಹೌದು. ಯಾಕಂದ್ರೆ ಅಲ್ಲಿಂದಲೇ ಈ ಗಾತ್ರ ಯಾವುದೇ ಈಗ ಟೊಮೆಟೊ ಇರ್ಬೋದು ಯಾವ್ದು ಇರ್ಬೇಕು, ನಮ್ಮಲ್ಲಿ ಈಗ ಒಂದು ಅರ್ಧ ಕೆ ಜಿ ದೊಡ್ಡ ದೊಡ್ಡ ಟೊಮೆಟೊ ಬಂದಿರೋದು ಸಣ್ಣ ಚೆರಿ ಟೊಮೆಟೊ ಇಂದಾನೆ. ಯಾವುದೇ ದೊಡ್ಡ ಗಾತ್ರದ ತರಕಾರಿ ಸಣ್ಣ ಅಭಿವೃದ್ಧಿಪಡಿಸಿದ್ದು ಸಣ್ಣ ಮೆಣಸಿಂದೆ. ಆ ಮೂಲ ಗುಣಗಳನ್ನ ಹೊರತಾಗಿ ನಾವು ಇದನ್ನ ಇನ್ನೂ ಅಭಿವೃದ್ಧಿ ಪಡಿಸಬಹುದು. ಇದರಲ್ಲಿರುವ ಕ್ಯಾಪ್ಸಿಸಿನ್ ಅಂತ ಹೇಳ್ತೀವಿ, ಅದರ ಪಂಜನ್ಸಿ, ಅದರ ಸಾಂದ್ರತೆ ಎಷ್ಟಿದೆ, ಅವೆಲ್ಲ ಪರೀಕ್ಷೆ ಹಂತದಲ್ಲಿ ಮುಂದೆ ಸಂಶೋಧನೆ ಆ ವಿಭಾಗದಲ್ಲಿ ಮಾಡ್ತಾ ಇದೀವಿ. ಅವಾಗ ಡಿಫ್ರೆನ್ಸ್ ಏನು, ಇದಕ್ಕೆ ಅದಕ್ಕೂ ಸಹಜವಾದ ವ್ಯತ್ಯಾಸ ಏನಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ ಅನುಕೂಲ ಆಗುತ್ತೆ. ಆ ದೃಷ್ಟಿಯಲ್ಲಿ ನಮ್ಮ ಮಹಾವಿದ್ಯಾಲಯ ಕಾರ್ಯ ಪ್ರವೃತ್ತವಾಗಿ ನಿಂತಿದೆ. ರೈತರಿಗೆ ಸಸಿಗಳು ಬೇಕಾಗಿದ್ದರೆ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಸಂಪರ್ಕಿಸಬಹುದು. ನಮ್ಮ ವಿದ್ಯಾರ್ಥಿಗಳು ಆ ನಿಟ್ಟಿನಲ್ಲಿ ಸಸ್ಯ ಅಭಿವೃದ್ಧಿಯಲ್ಲಿ ತೊಡಗಿಕೊಂಡಿದ್ದಾರೆ. ಒಂದು ಸಸಿಗೆ ನಾಮಿನಲ್ ಪ್ರೈಸ್ 3-5 ರೂಪಾಯಿ, 3-4 ರೂಪಾಯಿ ಇರತ್ತೆ. ಹೆಚ್ಚಿಗೆ ತಗೊಂಡೋಗಿದ್ರೆ ಪ್ರೈಸ್ ಸ್ವಲ್ಪ ಕಡಿಮೆ ಇರತ್ತೆ. ಒಂದು 10 ಹಿಂಗೆ ತಗೊಂಡ್ರೆ 5 ರೂಪಾಯಿ ಒಂದು ಸಸಿಗೆ. ನಮ್ಮ ವಿದ್ಯಾರ್ಥಿಗಳು ಅವರ ಈ ಕೌಶಲಾಭಿವೃದ್ಧಿ ತರಬೇತಿ ಅಂಗವಾಗಿ ಇದನ್ನು ನಾವು ಅವರಿಗೆ ಕಲಿಯುಗರ ಜೊತೆಗೆ ಗಳಿಸುವ ಒಂದು ಯೋಜನೆಯಲ್ಲಿ ಅವರು ಸಿದ್ಧಪಡಿಸ್ತಾ ಇದ್ದಾರೆ. ಅದು ರೈತರು ಉಪಯೋಗ ಮಾಡ್ಕೊಳ್ಬೇಕು. ರೈತರು ಅದನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಈ ರೀತಿಯ ಬೆಳೆಗಳಿಗೆ ಉತ್ತೇಜನ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಒಳ್ಳೆಯದು ಡಾಕ್ಟರ್ ರತ್ನಾಕರ್ ಶೇಟ್ ಅವರೇ, ಈ ಸೂಜಿ ಮೆಣಸು, ಸೂಜಿ ಮೆಣಸಿನಕಾಯಿನ ಅಂತಾರೆ ಇದಕ್ಕೆ, ಈ ಬೆಳೆ ಕುರಿತು ಅದರ ಔಷಧೀಯ ಗುಣ ಮತ್ತು ಅದು ಹೇಗೆ ಉಪಯುಕ್ತ, ಅದರ ಬಳಕೆ ಹೇಗೆ, ಈ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಸೂಜಿ ಮೆಣಸು ಮತ್ತು ಅದರ ಮಹತ್ವ ಕುರಿತು ಶಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ರತ್ನಾಕರ್ ಎಂ ಶೇಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೃಷಿ ಮಾಹಿತಿ ಕೇಳುವಿರಿ. ಕಹಿ ಬೇವು ಬಹುಪಯೋಗಿ ಮರವಾಗಿದ್ದು ಬೇವಿನ ಪ್ರತಿಯೊಂದು ಭಾಗವೂ ಕೂಡ ನಮಗೆ ಉಪಯುಕ್ತವಾಗಿದೆ. ಬೇವು ಪರಿಸರವನ್ನು ಶುದ್ಧೀಕರಿಸುತ್ತದೆ. ಬೇವಿನಿಂದ ಕೀಟನಾಶಕಗಳ ತಯಾರಿಕೆಯನ್ನು ಮಾಡಬಹುದು. ರಾಸಾಯನಿಕ ಕೀಟನಾಶಕಗಳು ಮನುಷ್ಯ ಹಾಗೂ ಪರಿಸರದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಬೇವಿನ ಕೀಟನಾಶಕಗಳು ಪರಿಸರ ಪ್ರೇಮಿಯೂ ಕೂಡ ಹೌದು. ಬೇವು ಅತ್ಯಂತ ಪ್ರಯೋಜನಕಾರಿ, ಮನುಕುಲಕ್ಕೆ ವರದಾನ ಹಾಗೂ ಸಂಜೀವಿನಿ ಅಂತಲೂ ಕೂಡ ಹೇಳಬಹುದು. ಬೇವು ದೊಡ್ಡದಾದಂತಹ ಸದಾ ಹಸಿರಾಗಿರುವಂತಹ ಮರ, ಸುಮಾರು 12-18 ಮೀಟರ್ನಷ್ಟು ಎತ್ತರಕ್ಕೆ ಬೆಳೀತದೆ. 1.5-2.5 ಮೀಟರ್ ಸುತ್ತಳತೆಯನ್ನು ಕೂಡ ಹೊಂದಿರಬಹುದು. ನೇರವಾದ ಕಾಂಡ ಮತ್ತು ಅಗಲವಾದಂತಹ ಕೊಂಬೆಯನ್ನು ಹೊಂದಿರುತ್ತದೆ. ತೊಗಟೆಯು ಬೂದು ಬಣ್ಣ ಅಥವಾ ದಟ್ಟ ಬೂದು ಬಣ್ಣವನ್ನು ಹೊಂದಿದ್ದು ಮರವು ಒರಟಾಗಿರುತ್ತದೆ. ಒಳಭಾಗದಲ್ಲಿ ಕೆಂಪು ಮಿಶ್ರಿತ ಕಂದು ಬಣ್ಣವಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ವಕ್ರವಾದ ಸುಕ್ಕುಗಳಿರುತ್ತವೆ. ಬೇವಿನಲ್ಲಿ ಪ್ರೋಟೀನ್ ಅಂಶ ಶೇಕಡ 36% ಇರುತ್ತದೆ. ಬೇವಿನ ಮರದಲ್ಲಿ ಬೆಸ ಸಂಖ್ಯೆಯ ಚಿಕ್ಕ ಎಲೆಗಳಿರುತ್ತವೆ. ಹೂಗಳು ಬಿಳಿ ಅಥವಾ ತಿಳಿ ಹಳದಿ ಬಣ್ಣವನ್ನು ಹೊಂದಿದ್ದು ಚಿಕ್ಕದಾಗಿ ಸುಗಂಧ ಭರಿತವಾಗಿದ್ದು ಎಲೆಗಳ ನಡುವೆ ಗೊಂಚಲು ಗೊಂಚಲಾಗಿ ಬಿಡುವಂತಹದ್ದು. ಬೇವು ಕಾಯಿಯಾಗಿದ್ದಾಗ ಹಸಿರು ಬಣ್ಣವನ್ನು ಹೊಂದಿರುತ್ತದೆ, ಹಣ್ಣಾದಾಗ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಸ್ವಲ್ಪ ಉದ್ದವಾಗಿದ್ದು ಮೃದುವಾಗಿರುತ್ತದೆ. ಕಾಯಿಗಳು ಸಾಮಾನ್ಯವಾಗಿ ಜೂನ್ನಿಂದ ಆಗಸ್ಟ್ ತಿಂಗಳ ಮಧ್ಯಭಾಗದಲ್ಲಿ ಹಣ್ಣಾಗ್ತವೆ. ಮಳೆಗಾಲದ ಮೊದಲಿನ ಸಮಯದಲ್ಲಿ ಬೀಜಗಳ ಸಂಗ್ರಹಣೆಗೆ ಸೂಕ್ತವಾದಂತಹ ಸಮಯವಾಗಿದೆ. ಹಣ್ಣಿನಲ್ಲಿ ಲೋಳೆಯಿಂದ ಸುತ್ತುವರಿದಿರುವಂತಹ ಬೀಜ ಇರುತ್ತದೆ. ಸಿಪ್ಪೆಯನ್ನು ತೆಗೆದರೆ ಕಂದು ಬಣ್ಣದ ಬೀಜ ಇರುವುದನ್ನು ನಾವು ಗಮನಿಸಬಹುದು. ಬೇವಿನ ಹಣ್ಣು ಅಗಲಕ್ಕಿಂತ ಉದ್ದವಾಗಿರುತ್ತದೆ. ಮೃದುವಾಗಿದ್ದು ಸುಮಾರು 1.5 ಸೆಂಟಿಮೀಟರ್ನಷ್ಟು ಉದ್ದ ಇರಬಹುದು. ಬೇವಿನ ಬೀಜವನ್ನು ಬೇವಿನ ಕೀಟನಾಶಕ ಹಾಗೂ ಬೇವಿನ ಎಣ್ಣೆಯ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಬೇವಿನ ವಿವಿಧ ಉತ್ಪನ್ನಗಳನ್ನು ಈ ರೀತಿಯಾಗಿ ಹೇಳಬಹುದು. ಬೇವಿನ ಸೊಪ್ಪು ಅಥವಾ ಎಲೆಯ ಕಷಾಯ, ಬೇವಿನ ಬೀಜ ಅಥವಾ ಬೇವಿನ ಬೀಜದ ಕಷಾಯ, ಬೇವಿನ ಎಣ್ಣೆ, ಬೇವಿನ ಹಿಂಡಿ, ಹಲ್ಲು ಪುಡಿ, ಪೇಸ್ಟ್, ಸಾಬೂನು, ಬೇವಿನ ಕೀಟನಾಶಕಗಳು, ಬೇವಿನ ಪೀಠೋಪಕರಣಗಳು, ಈ ಎಲ್ಲ ಉಪಯೋಗಕ್ಕೆ ಬರುತ್ತದೆ. ಬೇವನ್ನು ಹಸಿರಿಲೆ ಗೊಬ್ಬರವಾಗಿ ಕೂಡ ಬಳಸಬಹುದು. ಬೇವಿನ ಹಿಂಡಿ ಬೆಳೆಗಳಿಗೆ ಉತ್ತಮವಾದಂತಹ ಗೊಬ್ಬರವಾಗುತ್ತದೆ. ಬೇವಿನ ಹಿಂಡಿ ಮಣ್ಣಿನ ಕಣರಚನೆಯನ್ನು ಸುಧಾರಿಸುತ್ತದೆ, ಮಣ್ಣಿನ ಸೂಕ್ಷ್ಮಾಣುಜೀವಿಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಬೇವಿನ ಹಿಂಡಿಯಲ್ಲಿ ಶೇಕಡ 4.5% ಸಾರಜನಕ, ಶೇಕಡ 1.1% ರಂಜಕ ಹಾಗೂ ಶೇಕಡ 1.5% ಪೊಟ್ಯಾಷಿಯಂ ಅಂಶ ಇರುತ್ತದೆ. ಭತ್ತದಲ್ಲಿ ಬೇವಿನ ಹಿಂಡಿ ಲೇಪಿತ ಯೂರಿಯಾವನ್ನು ಬಳಸಬಹುದು. 30 ಕಿಲೋ ಬೇವಿನ ಹಿಂಡಿಯನ್ನು 100 ಕಿಲೋ ಯೂರಿಯಾದ ಜೊತೆ ಬೆರೆಸಬೇಕು. ಜೊತೆಗೆ 1 ಕಿಲೋ ಡಾಂಬರ್ ಅಥವಾ 2 ಲೀಟರ್ ಸೀಮೆ ಎಣ್ಣೆಯನ್ನು ಬೆರೆಸಬೇಕು. ಇದನ್ನು ಬಳಸುವುದರಿಂದ ಸಾರಜನಕ ಪೋಲಾಗುವುದನ್ನು ತಡೆಗಟ್ಟಬಹುದು. ಬೆಳೆಗೆ ಸಾರಜನಕವನ್ನು ನಿಧಾನವಾಗಿ ಮತ್ತು ಸತತವಾಗಿ ದೊರಕುವ ಹಾಗೆ ಮಾಡುತ್ತವೆ.

ಮುಂದೆ ಕೇಳಿ ಎಡಿಯ ಒಯ್ಯೋಣ ಬಾರೆ. ದೇವರಿಗೆ ಎಡಿಯ